ಮಣಪುರಂ ಚಿನ್ನದ ಸಾಲ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಚಿನ್ನದ ಸಾಲವನ್ನು ಪರಿಚಯಿಸುತ್ತಿದೆ. ತಿಂಗಳಿಗೆ ಕೇವಲ 58 ಪೈಸೆಗೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪುರಂ ಚಿನ್ನದ ಸಾಲ, ಜೀವನವನ್ನು ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800420233. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ಅಜೋಲ ಬೇಸಾಯ ಕ್ರಮಗಳು ಹಾಗೂ ಮಹತ್ವ. ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕ ಡಾಕ್ಟರ್ ಎಸ್ ಉಮೇಶ್ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕರಾದ ಡಾಕ್ಟರ್ ಎಸ್ ಉಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೃಷಿ ಸೂಕ್ಷ್ಮಾಣುಜೀವಿ ಶಾಸ್ತ್ರ ವಿಭಾಗದಲ್ಲಿ ನೈಸರ್ಗಿಕ ಕೃಷಿ ಯೋಜನೆಯಲ್ಲಿ ಸಹ ಸಂಶೋಧಕರಾಗಿದ್ದಾರೆ. ಅವರು ಅಜೋಲ ಬೆಳೆಯ ಬೇಸಾಯ ಕ್ರಮಗಳು ಮತ್ತು ಅದರ ಉಪಯೋಗದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಸರ್, ಈಗ ನಾವು ಸಾಕಷ್ಟು ಬೆಳೆಗಳ ಬಗ್ಗೆ ಮಾತಾಡ್ತಿರ್ತೀವಿ. ಸಾಕಷ್ಟು ಬೆಳೆಗಳನ್ನ ಬೆಳೀತಾರೆ ಸಾಕಷ್ಟು ಜನ ರೈತರು. ಈ ಅಜೋಲ ಸಾಕಷ್ಟು ಜನ ರೈತರಿಗೆ ಬೆಳೀತಾರೆ, ಆದ್ರೆ ಸಾಕಷ್ಟು ಮಾಹಿತಿ ಇರೋದಿಲ್ಲ ಇದ್ರ ಬಗ್ಗೆ. ಈ ಅಜೋಲ ಅಂದ್ರೆ ಏನು, ಇದ್ರ ಮಹತ್ವ ಏನು ಸರ್? ಸರ್, ಅಜೋಲ ಅಂತಂದ್ರೆ ಒಂದು ನೀಲಿ ಹಸಿರು ಪಾಚಿ ಸರ್. ಇತ್ತಿನ ಅದು ಒಂದು ನೀರಿನ ಮೇಲೆ ತೇಲುವ ಜರಿಗಿಡ. ಇದು ಹೆಚ್ಚಾಗಿ ತೇವಾಂಶವುಳ್ಳ ಜಾಗದಲ್ಲಿ ಬೆಳೆಯುತ್ತೆ. ಕೆಲವು ರೈತರುಗಳಿಗೆ ಗೊತ್ತಿದೆ, ಈ ಅಜೋಲವನ್ನು ಹೈನುಗಾರಿಕೆಯಲ್ಲಿ ಉಪಯೋಗಿಸ್ತಾರೆ ಯಾಜ್ ಎ ಆಹಾರವಾಗಿ. ಮತ್ತು ಇನ್ನೊಂದು ಭತ್ತದಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಅಂತ ಸಾರಜನಕ ಸ್ಥಿರೀಕರಣ ಮಾಡೋದಕ್ಕೆ ಭತ್ತದ ಬೆಳೆಯಲ್ಲಿ ಉಪಯೋಗಿಸ್ತಾರೆ. ಸೊ ಇದರ ಎರಡು ಅನುಕೂಲಗಳು, ಒಂದು ಹೈನುಗಾರಿಕೆಯಲ್ಲಿ ಉಪಯೋಗಿಸೋದು, ಇನ್ನೊಂದು ಭತ್ತದ ಬೆಳೆಯಲ್ಲಿ ಸಾರಜನಕನ ಸ್ಥಿರೀಕರಣ ಮಾಡೋದಕ್ಕೆ ಉಪಯೋಗಿಸೋದು. ಸೊ ಇದನ್ನು ನಾವು ಅಜೋಲನ ನಾವು ತೀರಾ ಕಡಿಮೆ ಜಾಗದಲ್ಲಿ ಮತ್ತು ಕಡಿಮೆ ಪ್ರಮಾಣದ ನೀರಿನಲ್ಲಿ ಬೆಳೆಯಬಹುದು. ಹಾಕಿದ 10-15 ದಿನಗಳಲ್ಲಿ ಬೆಳೆ ಕಟಾವಿಗೆ ಬರುತ್ತೆ. ಇದು ಇದನ್ನ ಹೈನುಗಾರಿಕೆ ಮಾಡಂತ ರೈತರು ಮಾತ್ರ ಬೆಳಿಬಹುದಾ, ಎಲ್ಲರೂ ಬೆಳಿಬಹುದಾ? ಇಲ್ಲ, ಹೈನುಗಾರಿಕೆ ಮಾಡಂತ ರೈತರುಗಳು ಮತ್ತೆ ಭತ್ತ ಬೆಳೆಯುವಂತ ರೈತರುಗಳು ಮಾತ್ರ ಬೆಳೆಯೋದಕ್ಕೆ ಅನುಕೂಲ ಆಗಿರುತ್ತೆ. ಯಾಕಂದ್ರೆ ನೀರಿನ ಅಂದ್ರೆ ನೀರಿನ ಸೋರ್ಸ್ ಇರಬೇಕು ಅವರಿಗೆ. ಸೊ ಹೈನುಗಾರಿಕೆ ರೈತರುಗಳು ಅಂತಂದ್ರೆ ಹಿಂಡಿ ಬದಲಾಗಿ ಅಜೋಲವನ್ನ ಮೇವಾಗಿ ಕೊಡಬಹುದು ಹಸುಗಳಿಗೆ. ಸೊ ಇದರ ಮಹತ್ವ ಏನು ಅಂತಂದ್ರೆ, ಹಿಂಡಿ ಬದಲಾಗಿ ಹಾಲು ಕೊಡುವ ಹಸು ಅಥವಾ ಎಮ್ಮೆಗಳಿಗೆ ಪ್ರತಿದಿನ 1.5 ಅಂದ್ರೆ 1.5 ಕೆಜಿಯಿಂದ 2 ಕೆಜಿ ಕೊಟ್ಟಲ್ಲಿ ಶೇಕಡಾ 15-20% ಹಾಲಿನ ಪ್ರಮಾಣವನ್ನ ಹೆಚ್ಚಿಸ್ಬೋದು. ಅದಲ್ದಲೆ ಹಾಲಿನ ಗುಣಮಟ್ಟವನ್ನು ಕೂಡ, ಏನು ಡಿಗ್ರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಆ ಡಿಗ್ರಿ ಇದ್ರದ್ದು ಕೂಡ ಹೆಚ್ಚಾಗುತ್ತೆ ಗುಣಮಟ್ಟ. ಅದಲ್ದಲೇ ಕೊಬ್ಬಿನ ಅಂಶನೂ ಕೂಡ ಹೆಚ್ಚಾಗುತ್ತೆ ಹಾಲು ಕೊಡುವ ಹಸುಗಳಿಗೆ ಕೊಟ್ಟಾಗ. ಇದಲ್ದಲೇ ಮಾಂಸದ ಕೋಳಿಗಳು, ಇತ್ತೀಚೆಗೆ ಬ್ರಾಯ್ಲರ್ ಕೋಳಿಗಳು ಮತ್ತು ಗಿರಿರಾಜ ಕೋಳಿಗಳನ್ನ ಸಾಕ್ತಿದ್ದಾರೆ ಕೆಲವು ರೈತರುಗಳು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಅಂದ್ಬಿಟ್ಟು ಮಾಡಿಕೊಂಡು. ಸೊ ಅಂಥ ರೈತರುಗಳಿಗೂ ಕೂಡ, ಸೊ ಮಾಂಸದ ಕೋಳಿ ಕುರಿ ಮತ್ತು ಹಂದಿಗಳಿಗೆ ದೇಹದ ತೂಕನ ಹೆಚ್ಚಿಸೋದಕ್ಕೆ, ಸೊ ಇವರು ಆಹಾರವಾಗಿ ಉಪಯೋಗಿಸ್ಬೋದು ಈ ಅಜೋಲನ. ಇದಲ್ದೇನೆ ಮೀನುಗಾರಿಕೆ ಮಾಡೋಂಥ ರೈತರುಗಳು ಕೂಡ ಈ ಅಜೋಲವನ್ನು ಮೇವಾಗಿ ಕೊಟ್ಟರೆ, ಅಂದರೆ ಡ್ರೈ ಫಾರ್ಮೆಟ್ ಆದರೂ ಕೊಡ್ಬೋದು, ಅಂದರೆ ಒಣಗಿಸಿ ಬೇಕಾದ್ರೂ ಈ ಮೇವಾಗಿ ಕೊಡಬಹುದು ಅಥವಾ ಹಸಿ ಇದನ್ನು ಕೂಡ ಕೊಡಬಹುದು. ಶೇಕಡಾ 30% ಹೆಚ್ಚಿನ ಉತ್ಪಾದನೆಯನ್ನು ಪಡಿಬಹುದು ಮೀನುಗಾರಿಕೆಯಲ್ಲಿ. ಸೊ ಇದೇ ನಮ್ಮ ರೈತರು ಬರೀ ಹಸುಗಳಿಗಲ್ದಲೇ ಮೀನುಗಾರಿಕೆ ಕೊಡಬಹುದು, ಕುರಿ ಮೇಕೆ ಕೋಳಿಗಳಿಗೂ ಸಹ ಇದನ್ನ ಆಹಾರವಾಗಿ ಉಪಯೋಗಿಸ್ಬೋದು. ಇದು ಬೆಳೆಯಬೇಕಂದ್ರೆ ರೈತರು ಈ ಅಜೋಲ ಎಲ್ಲಿ ಸಿಗುತ್ತೆ, ಎಲ್ಲಿ ತಗೊಂಡೋಗಿ ಅವರು ಬೆಳೆಸಬೇಕಾಗುತ್ತೆ? ಸರ್, ಅಜೋಲನ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸಿಗುತ್ತೆ ಸರ್. ಅದರಲ್ಲಿ ಸುಮಾರು ಪ್ರಭೇದಗಳಿದೆ. ಸೊ ಅಜೋಲ ಪಿನ್ನೇಟ ಅಂತ ಇದೆ, ಅಜೋಲ ಮೆಕ್ಸಿಕನ, ಅಜೋಲ ಮೈಕ್ರೋಫಿಲ್ಲ, ಅಜೋಲ ರೂಬ್ರ, ಫಿಲಿಕಲೈಡ್ಸು ಮತ್ತು ಕ್ಯಾರೋಲಿನಿಯಾನ ಅಂತಂದ್ಬಿಟ್ಟು ಸುಮಾರು 6-7 ಪ್ರಭೇದಗಳಿದೆ. ಸೊ ಅದರಲ್ಲಿ ಅಜೋಲ ಮೆಕ್ಸಿಕನ ಮತ್ತು ಪಿನ್ನೇಟ ತುಂಬ ಚೆನ್ನಾಗಿ ಬರುವಂಥ ಪ್ರಭೇದಗಳು ಸರ್. ಅಂದ್ರೆ ನಮ್ಮ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಬಿಸಿಲಿನ ವಾತಾವರಣ ಇದೆ, ಈ ವಾತಾವರಣದಲ್ಲೂ ಚೆನ್ನಾಗಿ ಬೆಳಿಬಹುದು ಸರ್? ಸೊ ಅದನ್ನ ಅಜೋಲ ಬೆಳೆಯುವ ವಿಧಾನ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಯಾವ ರೀತಿ ಬೆಳಿಬೇಕು ಅಂತಂದ್ರೆ 2 ಮೀಟರ್ ಉದ್ದ, 2 ಮೀಟರ್ ಅಗಲ ಮತ್ತು 20 ಸೆಂಟಿಮೀಟರ್ ಆಳದ ಒಂದು ಹೊಂಡವನ್ನ ಮರದ ಕೆರಳಗಡೆ ನೆರಳಿನಲ್ಲಿ ತೆಗೆದಿಬೇಕು. ಸೊ ಅದಕ್ಕೆ ಪ್ಲಾಸ್ಟಿಕ್ ಶೀಟ್ ಅಂದ್ರೆ ಸಿಲ್ಫಲಿನ್ ಶೀಟ್ ಅಂತ ಬರುತ್ತೆ. ಪ್ಲಾಸ್ಟಿಕ್ ನಾವು ಏನು ಕೃಷಿ ಹೊಂಡಕ್ಕೆ ಒದಿಸ್ತೀರೋ ಆ ತರ ಪ್ಲಾಸ್ಟಿಕ್ ಶೀಟು, ಅಥವಾ ಸಿಮೆಂಟ್ ನಿಂದ ಕೂಡ ಅದನ್ನ ತೊಟ್ಟಿನ ನಿರ್ಮಿಸಬಹುದು. ಮರದ ನೆರಳಿನಲ್ಲಿ ತೆಗೆದಾಗ ಏನಾಗುತ್ತೆ ಅಂತಂದ್ರೆ ಮರದ ಬೇರಿನ ಬೆಳವಣಿಗೆ ಆಗುತ್ತೆ. ಸೊ ಮತ್ತೆ ಮಣ್ಣಿನ ತಾಪಮಾನ ಹೆಚ್ಚಾಗಿರುತ್ತೆ, ಅದನ್ನ ತಡೆಯೋದಿಕ್ಕೋಸ್ಕರ. ಅದಲ್ದಲೇನೆ ನೀರನ್ನ ಜಿನುಗುತ್ತೆ ನಾವು ಹಂಗೆ ಮರದ ನೆರಳಿನಲ್ಲಿ ತೆಗೆದಾಗ. ಸೊ ಅದನ್ನ ನಿಯಂತ್ರಿಸಲು ಪ್ಲಾಸ್ಟಿಕ್ ಹಳೆಯಿಂದ ತಳಭಾಗವನ್ನು ಮುಚ್ಚಬೇಕು, ಅಂದ್ರೆ ನೀರನ್ನ ನಾವು ನಿಲ್ಸೋದಿಕ್ಕೆ. ಸೊ ನಂತರ ಏನ್ ಮಾಡ್ಬೇಕು ಅಂತಂದ್ರೆ 10-15 kg ಜರಡಿ ಹಿಡಿದ ಮಣ್ಣು, ಪುಡಿ ಮಣ್ಣನ್ನ ನಾವು ಆ ತೊಟ್ಟಿಯಲ್ಲಿ ಹಾಕ್ಬೇಕು. ತದನಂತರ ಏನ್ ಮಾಡ್ಬೇಕಂತಂದ್ರೆ 5 kg ತಾಜಾ ಸಗಣಿ ಮತ್ತೆ 40 g ಸೂಪರ್ ಫಾಸ್ಫೇಟ್ ಅಥವಾ ಅಜೋಪಾಸ್ 40 g ಅಂತ ಅಂದ್ಬಿಟ್ಟು ಸಿಗುತ್ತೆ. ಸೊ ಅದನ್ನು 10 liter ನಲ್ಲಿ ಕರಗಿಸಿ ಆ ಮಣ್ಣಿಗೆ ಮಿಶ್ರಣ ಮಾಡಬೇಕು. ಸೊ ತದನಂತರ ಏನ್ ಮಾಡ್ಬೇಕಂತಂದ್ರೆ ಮಣ್ಣಿನಿಂದ 8-10 cm ನೀರು ಮೇಲ್ಗಡೆ ನಿಲ್ಬೇಕು, ಅಂದ್ರೆ ತೊಟ್ಟಿಯಲ್ಲಿ 8-10 cm. ಆಮೇಲೆ ನಾವು 200 g ಅಜೋಲವನ್ನು, ತಾಜಾ ಅಜೋಲ ಅಂದ್ರೆ ಕೀಟ ಮತ್ತೆ ರೋಗ ಮುಕ್ತ ಅಂತ ಅಜೋಲನ ಆ ತೊಟ್ಟಿಯಲ್ಲಿ ಬಿಡಬೇಕು. ಬಿಟ್ಟ ನಂತರ ನಮ್ಗೆ ಕೇವಲ 10-15 ದಿನಗಳಲ್ಲಿ ಇದು ಮ್ಯಾಟ್ ತರ ಬೆಳ್ಕಣತ್ತೆ, ಅಂದ್ರೆ ಹಾಸಿಗೆ ತರ ಆ ತೊಟ್ಟಿ ತುಂಬಾ ಬೆಳ್ಕಣತ್ತೆ. ಆಮೇಲೆ 15 ದಿನಗಳ ನಂತರ ಇದನ್ನ ನಾವು ಕಟಾವು ಮಾಡಬಹುದು. ಈಗ ನಾವು ಬೆಳಿಬೇಕಂತ ಆಸಕ್ತಿ ಇರುವಂತ ರೈತರು ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟರೆ ಅವರಿಗೆ ಅಜೋಲ ಸಿಗುತ್ತೆ? ಅದು ಇಲ್ಲಿ ಅಂತಂದ್ರೆ ಬೆಂಗಳೂರಲ್ಲಿ ಸಿಗುತ್ತೆ ಸರ್, ಬೆಂಗಳೂರು ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಮತ್ತೆ ಧಾರವಾಡದಲ್ಲಿ ಇವೆರಡು ಸ್ಪೀಸೀಸ್ ಸಿಗ್ತವೆ ಸರ್, ಪ್ರಭೇದಗಳು. ನಮ್ಮ ಈ ಹಿರಿಯೂರು ಬೊಬ್ಬು ಫಾರ್ಮ್ ಅಲ್ಲಿ ಸಿಗೋದಿಲ್ವಾ? ಇಲ್ಲ ಸರ್, ಇಲ್ಲಿ ಮಾಡಿಲ್ಲ ಸರ್ ಇನ್ನು. ಈಗ ಒಬ್ಬ ರೈತರು ಎಷ್ಟು ತಾಂಬರ್ಬೇಕಾಗುತ್ತೆ, ಅದನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕಾಗತ್ತೆ ಸರ್? ಈಗ ರೈತರು ನಾವು ಸ್ವಲ್ಪ ಹೈನುಗಾರಿಕೆ ಅಥವಾ ಭತ್ತನ ನಾನು ಬೆಳೀತಾ ಇದ್ದೀನಿ ಅಂತಂದ್ರೆ, ಈಗ ಹೈನುಗಾರಿಕೆ 2-3 ಹಸು ಇದಾವೆ ಅಂತಂದ್ರೆ 200-500 g ಸಾಕಾಗುತ್ತೆ ಸರ್ ಅವ್ರಿಗೆ. ಆಮೇಲೆ ಅದು ಮಲ್ಟಿಪ್ಲಿಕೇಶನ್ ಮಾಡ್ಕೋಬಹುದು, ಅದನ್ನ ಹೆಚ್ಚು ಮಾಡ್ಕೋಬಹುದು ಅವರು. ಸೊ ನೀವು 1 kg ಅಲ್ಲಿ 80 rupees ಏನ ಇದೆ GKVKಯಲ್ಲಿ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಲ್ಲಿ 80 rupees ಇದೆ. 80 rupees ಕೊಟ್ಟು ನೀವು ಅಥವಾ 1/2 kg 40 rupees ಕೊಟ್ಟು ಖರೀದಿಸ್ಬಿಟ್ಟು ಇದನ್ನ ನಾನು ಹೇಳುವ ವಿಧಾನದಲ್ಲಿ ಬೆಳೆದಿದ್ದೆ ಆದ್ರೆ ಇದನ್ನ ಖಂಡಿತ ನೀವು ಹೈನುಗಾರಿಕೆಯಲ್ಲಿ ಬಳಸಬಹುದು. ನೀವು ಹೇಳುವ ವಿಧಾನದಲ್ಲಿ ಬೆಳೆದ್ರೆ ಅಂದ್ರೆ ಕಟಾವು ಎಷ್ಟು ದಿವಸಕ್ಕೆ ಕಟಾವಿಗೆ ಬರುತ್ತೆ? 15 ದಿನಕ್ಕೆ ಕಟಾವಿಗೆ ಬರುತ್ತೆ ಸರ್, 10-15 ದಿನಕ್ಕೆ. ಇದನ್ನ ಯಾವ ರೀತಿ ಕಟಾವು ಮಾಡ್ಬೇಕಾಗುತ್ತೆ ಸರ್? ಸರ್, ಅಜೋಲನ ಕಟಾವು ಮಾಡ್ಬೇಕಂದ್ರೆ ಸಣ್ಣದ ಒಂದು ಜರಡಿ, ಸಣ್ಣ ರಂಧ್ರ ಇರೋಂಥ ಜರಡಿ, ಯಾಕೆಂದ್ರೆ ಅದನ್ನ ನಾವು ಅಜೋಲನ ಎತ್ಕೊಂಡಾಗ ನೀರು ಬಸಿಬೇಕು ಕೆಳಗಡೆ ಆ ತೊಟ್ಟಿಲನ್ನ. ಅದನ್ನ ತಗೊಂಡ್ಬಿಟ್ಟು ನೀವು ದಿನಕ್ಕೆ 350-450 g ನೀವು ಅಜೋಲನ ಕಟಾವು ಮಾಡ್ಕೋಬಹುದು. ಅಂದ್ರೆ ನೀವು 200 g ಆ ತೊಟ್ಟಿಗೆ ಹಾಕಿದೆ, ನಾನು ಹೇಳಿದಂತ ಡೈಮೆನ್ಷನ್ ನೀವು ಹಾಕಿದ್ದೆ ಅದರಲ್ಲಿ. ಸೊ 2 m ಉದ್ದ, 1 m ಅಗಲ, 20 cm ಆಳದಲ್ಲಿ ಏನು ನಾನು ಡಯಾಮೀಟರ್ಸ್ ಅಳತೆನ ಹೇಳಿದ್ದೀನಿ ಅದರಲ್ಲಿ 200 g ನೀವು ಹಾಕಿದ್ದೆ ಆದ್ರೆ ನಿಮ್ಗೆ ಒಂದು 450 g ಅಜೋಲ ಪ್ರತಿದಿನ ನೀವು ಕಟಾವು ಮಾಡ್ಕೋಬಹುದು. ನೀವು ಕಟಾವು ಮಾಡಿದ್ಮೇಲೆ ಮತ್ತೆ ನೀವು 2 kg ಸಗಣಿ, 40 g ಸೂಪರ್ ಫಾಸ್ಫೇಟ್, ಮತ್ತೆ ಅಜೋಪಾಟ್ ಅಥವಾ ಅಜೋಪಾಸ್ ಅಂತ ಸಿಗುತ್ತೆ ಅದು 20 g, ಅದನ್ನ ನೀವು 2 l ನೀರಿನಲ್ಲಿ ಕರಗಿಸಿ ಪ್ರತಿ ನೀವು ಕಟಾವು ಮಾಡಿದ ತಕ್ಷಣ ಕೊಡ್ತಾ ಇದ್ರೆ ಅದು ಯಥೇಚ್ಛವಾಗಿ ಅಜೋಲ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅಂದ್ರೆ ಇದನ್ನ ಪ್ರತಿ ದಿವಸ ನಮ್ಗೆ 2 kg 3 kg ತರ ಕಟಾವು ಮಾಡ್ಕೊಂತ ಹೋಗ್ಬೋದಾ? ಏರಿಯಾನ ಜಾಸ್ತಿ ಮಾಡ್ಕೊಂಡ್ರೆ ನೀವು ಡಯಾಮೀಟರ್ಸ್ ಮತ್ತೆ ಇದನ್ನ ಲೆಂತ್ ಮತ್ತೆ ಬಿಡ್ತು ತೊಟ್ಟಿದು. ಸೊ ನೀವು ಜಾಸ್ತಿ ಕಟಾವು ಮಾಡ್ಕೊಂಡು ಹೋಗ್ಬೋದು 2-3 kg. ಇದನ್ನ ಹಸಿದ್ ಕೊಡೋದು ಹೆಚ್ಚು ಅನುಕೂಲ ಅಂತ ನೀವು ಒಣಗಿಸನು ಕೊಡ್ಬೋದು ಅಂತ ಹೇಳಿದ್ರೆ ಅದು ಅನುಕೂಲ? ಹಸಿದನು ಕೊಡ್ಬೋದು ಸರ್, ಆಮೇಲೆ ಒಣಗಿಸಿ ಪೌಡರ್ ಫಾರ್ಮ್ ಮಾಡ್ಬೇಕಾದ್ರೂ ಕೊಡ್ಬೋದು ನೀವು. ಎರಡರಲ್ಲೂ ಪೋಷಕಾಂಶಗಳು ಚೆನ್ನಾಗಿರುತ್ತೆ. ಯಾವ ತರ ಪೋಷಕಾಂಶಗಳಿರುತ್ತೆ ಸರ್ ಇದರಲ್ಲಿ? ಸರ್, ಪೋಷಕಾಂಶಗಳು ನೀವು ಅಜೋಲದಲ್ಲಿ ಅಂತಂದ್ರೆ ಹೆಚ್ಚಾಗಿ ಪ್ರೋಟೀನ್ ಅಂಶ, ಸಾರಜನಕ ಅಂತ ಏನ್ ಹೇಳ್ತೀವಿ ಅದು 25-35% ಇರುತ್ತೆ, ಅಂದ್ರೆ 25-35%. ಅದಲ್ಲದೆ ಮಿನರಲ್ಸ್ ಅಂತ ಹೇಳ್ತೀವಿ ನಾವು, ಅದು ಕೂಡ 10-15% ಇರುತ್ತೆ. ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ, ಅದು ಕೂಡ 7-10% ಇರುತ್ತೆ. ಇದಲ್ಲದೆ ನಮ್ಗೆ ಯಥೇಚ್ಛವಾಗಿ ಪ್ರೋಬಯೋಟಿಕ್ಸ್ಗಳು, ಬಯೋಪಾಲಿಮರ್ಸ್ಗಳು, ವಿಟಮಿನ್ಸ್, ಕ್ಯಾಲ್ಸಿಯಂ, ಕಬ್ಬಿಣದ ಅಂಶ, ರಂಜಕ ಮತ್ತೆ ಬೀಟಾ ಕೆರಟಿನ್ ಅಂತ ಅಂಶಗಳು ಹೆಚ್ಚಾಗಿರುತ್ತವೆ. ಅದಲ್ಲದೆ ನಿಮ್ಗೆ ಅಜೋಲದಲ್ಲಿ ಲಿಗ್ನಿನ್ ಅಂಶ ಕಡಿಮೆ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಜಾನುವಾರುಗಳು ಸುಲಭವಾಗಿ ಜೀರ್ಣ ಮಾಡ್ಕೊಳ್ತವೆ ಆಹಾರನ. ಅದನ್ನ ಈಗ ನಾವು ಕೃಷಿ ತ್ಯಾಜ್ಯಗಳಲ್ಲಿ ನೋಡಿದಾಗ ಲಿಗ್ನಿನ್ ಅಂಶ ಜಾಸ್ತಿ ಇರುತ್ತೆ, ಅದು ಬೇಗ ಕಳೆಯೋದಿಲ್ಲ. ಸೊ ಇದರ ಲಿಗ್ನಿನ್ ಅಂಶ ಕಡಿಮೆ ಇರುತ್ತೆ ಸರ್. ಈಗ ಈ ತರ ಪೋಷಕಾಂಶ ಯುಕ್ತ ಇದನ್ನ ಅಜೋಲ ಕೊಡೋದ್ರಿಂದ ಈ ನಮ್ಮ ಕೃಷಿಕರಿಗೆ ಈಗ ಹೈನುಗಾರಿಕೆಯಲ್ಲಿ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ, ಈಗ ಕುರಿ ಕೋಳಿ ಮೇಕೆ ಇವುಗಳಲ್ಲಿ ಮಾಂಸದ ಉತ್ಪಾದನೆ ಜಾಸ್ತಿ ಆಗಿ ಹೆಚ್ಚು ಅನುಕೂಲ ಆಗುತ್ತೆ ಅಂತೀರಾ? ಅನುಕೂಲ ಆಗುತ್ತೆ ಸರ್, ಹೆಚ್ಚಾಗಿ ಅನುಕೂಲ ಆಗುತ್ತೆ. ಹಾಲಿನ ಇಳುವರಿ ಆಗಿರ್ಬೋದು, ಗುಣಮಟ್ಟ ಆಗಿರ್ಬೋದು, ಅದಲ್ಲದೇ ನಿಮಗೆ ದೇಹದ ತೂಕ, ಏನು ನೀವು ಮಾಂಸದ ಕೋಳಿ ಮತ್ತೆ ಕುರಿನ ಸಾಕಾಣಿಕೆ ಮಾಡ್ತೀರಾ, ದೇಹದ ತೂಕನು ಕೂಡ ಹೆಚ್ಚಾಗುತ್ತೆ. ಇದಲ್ಲದೆ ನೀವು ಒಳ್ಳೆ ಗೊಬ್ಬರ ಸಿಗುತ್ತೆ ನಿಮ್ಗೆ. ಯಾವ ರೀತಿ ಅಂದ್ರೆ ಅಜೋಲ ತೊಟ್ಟಿಯಲ್ಲಿ ಸುಮಾರು 2 kg ಮಣ್ಣು 6 tinglವರೆಗೂ ಬಿಟ್ರೆ ಆ ತೊಟ್ಟಿ ಕೆಳಗಡೆ ಇರೋಂತ ಏನ್ ನಾವು ಜೈವಿಕ ರಾಶಿ ಅಂತ ಹೇಳ್ತೀವಿ, ಅದು 1 kg ವಾಣಿಜ್ಯ ರಸಗೊಬ್ಬರಕ್ಕೆ ಸಮನಾಗಿರುತ್ತೆ ಸರ್. ಸಂಶೋಧನೆ ಪ್ರಕಾರ 1 kg ವಾಣಿಜ್ಯ ಗೊಬ್ಬರ, ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಿರಲ್ಲ ಅದು 2 kg ಅಜೋಲ ಗೊಬ್ಬರ ನಿಮ್ಗೆ 1 kg ರಸಗೊಬ್ಬರಕ್ಕೆ ಸಮನಾಗಿರುತ್ತದೆ. ಹಾಗಿದ್ರೆ ಅಜೋಲದಲ್ಲಿ ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳು ಏನಿರ್ತವೆ ಸರ್? ಈಗ ಸರ್ ಅಜೋಲ ಬೆಳಿಬೇಕು ಅಂತಂದ್ರೆ ಮೊದಲನೇದಾಗಿ ತೊಟ್ಟಿಯಲ್ಲಿ ಎಂಟರಿಂದ ಹತ್ತು ಸೆಂಟಿಮೀಟರ್ ನೀರು ಇರುವಂತೆ, ಅಂದ್ರೆ ಮಣ್ಣಿನಿಂದ ಎಂಟರಿಂದ ಹತ್ತು ಸೆಂಟಿಮೀಟರ್ ನೀರು ಇರುವಂತೆ ಕಾಪಾಡಿಕೊಳ್ಬೇಕು. ಎರಡನೇದಾಗಿ ರಸಸಾರ, ನಾವೇನು ಪಿ ಎಚ್ ಅಂತ ಹೇಳ್ತೀವಿ, ಅಜಲ ಬೆಳೆದಿಕ್ಕೆ 5.5-7 ಅಂದ್ರೆ ನ್ಯೂಟ್ರಲ್, ಸ್ಲೈಟ್ಲಿ ಅಸಿಡಿಕ್ಕಿಂತ ನ್ಯೂಟ್ರಲ್ ಇರುವಂತೆ ನೋಡ್ಕೊಳ್ಬೇಕು. ಮತ್ತೆ ನೇರವಾಗಿ ಸೂರ್ಯನ ಕಿರಣಗಳು ಹಜಲ ಮೇಲೆ ಬೀಳದಂಗೆ ನೋಡ್ಕೋಬೇಕು ಸರ್. ಯಾಕೆಂದ್ರೆ ಮರದ ನೆರಳಿನಲ್ಲಿ ಅಥವಾ ಶೇಡ್ ನೆಟ್ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಬಳಸಬಹುದು ನೀವು. ಯಾಕೆಂದ್ರೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ನೇರವಾಗಿ ಸೂರ್ಯನ ಕಿರಣನ ತಡೆಯುತ್ತೆ ಅದು. ಸೂರ್ಯನ ಕಿರಣ ನೇರವಾಗಿ ಬಿದ್ದಾಗ ಏನಾಗುತ್ತೆ ಅಂದ್ರೆ ಅಜಲ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಸೊ ಅವಾಗ ಬೆಳವಣಿಗೆ ಆಗಲ್ಲ. ಮತ್ತೆ ಉಷ್ಣಾಂಶ ನಾವೇನು ಟೆಂಪರೇಚರ್ ಅಂತ ಹೇಳ್ತೀವಿ ಅದು 20-28 degrees ಇರಬೇಕು. ಮತ್ತೆ ತೇವಾಂಶ 60-80% ಇರಬೇಕು ಪರ್ಸೆಂಟ್ ಶೇಕಡ. ಇದಲ್ದೇನೆ ಜೈವಿಕ ರಾಶಿಯನ್ನು ಪ್ರತಿದಿನ ಅಥವಾ 2 ದಿನಕ್ಕೊಮ್ಮೆ ತೆಗೆದಾಕ್ಬೇಕು. ಅದರದಲ್ಲಿ ಸ್ವಲ್ಪ ಮ್ಯಾಟ್ ಬರ್ತಾ ಇರುತ್ತೆ, ಅದನ್ನ ನೀವು ರಿಮೂವ್ ಮಾಡ್ತಾ ಇರಬೇಕು ಆ ತೊಟ್ಟಿಯಿಂದ. ಅದಲ್ಲದೆ ಅವಾಗವಾಗ ಸ್ವಲ್ಪ ಶಂಕುಳುವಿನ ಬಾಧೆ ಕಂಡು ಬರುತ್ತೆ. ಸೊ ಅದನ್ನ ಕೈಯಿಂದ ಆರಿಸ್ಬಿಟ್ಟು ತೆಗೆದಾಕ್ಬೇಕು. ಈ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿದ್ದೆ ಅದರಲ್ಲಿ ಒಳ್ಳೆ ಅಜಲ ಬೆಳವಣಿಗೆನೆ ನೀವು ಕಾಣಬಹುದು. ಈ ಅಜಲಕ್ಕೂ ಏನಾದರೂ ಕೀಟ ರೋಗಗಳ ಬಾಧೆ ಕಾಣುವ ಸಾಧ್ಯತೆ ಇರುತ್ತಾ ಸರ್? ಅದೇ ಶಂಕುಳುವಿನ ಬಾಧೆ ಒಂದು ಹೆಚ್ಚಾಗಿ ಕಾಣುತ್ತೆ ಸರ್. ಅದನ್ನ ಕೈಯಿಂದಲೇ ಆರಿಸ್ಬೋದು. ಯಾಕೆಂದ್ರೆ ಇದನ್ನ ಹಸುಗಳಿಗೆ ಆಹಾರವಾಗಿ ಕೊಡೋದ್ರಿಂದ ನೀವು ಬೇರೆ ಕೆಮಿಕಲ್ನ ಹೊಡೆದ್ರೆ ಸ್ವಲ್ಪ ಅದ್ರದ್ದು ರೆಸಿಡ್ಯುವಲ್ ಎಫೆಕ್ಟ್ ನಿಮಗೆ ಹಾಲಿನಲ್ಲಿ ತೋರಿಸುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಪೆಸ್ಟಿಸೈಡ್ಸ್ನ ಯೂಸ್ ಮಾಡ್ದಂಗೆ, ಅಂದರೆ ಕೀಟನಾಶಕನ ಯೂಸ್ ಮಾಡ್ದಂಗೆ ನೀವು ಕೈಯಿಂದಲೇ ಆರಿಸಿ ತೆಗಿಬೋದು. ಶಂಕು ಉಳುವಿನ ಬಾಧೆ ಒಂದು ಹೆಚ್ಚಾಗಿ ಬರುತ್ತೆ. ರೈತ ಬಂದವರು ಈಗ ಇದನ್ನ ಬೆಳಿಬೇಕಂತಂದ್ರೆ ಇಲ್ಲೆಲ್ಲಿ ಸಿಗೋದಲ್ಲಿ ಬೆಂಗಳೂರಿಗೆ ಹೋಗ್ಬೇಕು ಅಂತಂದ್ರೆ ಬೆಂಗಳೂರಿಂದ ತಂದ್ಮೇಲೆ ರೈತರು ಇದನ್ನ ಹೆಚ್ಚೆಚ್ಚು ಉತ್ಪಾದನೆ ಮಾಡಿ ಅವರನ್ನು ಮಾರಾಟ ಮಾಡಬಹುದು. ಮಾರಾಟ ಮಾಡಬಹುದು ಸರ್, ಮಾರಾಟ ಮಾಡಬಹುದು, ಆದಾಯ ಪಡಿಬಹುದು. ಇದನ್ನ ಯಾವ ರೀತಿ ಉಪಯೋಗಿಸುವ ವಿಧಾನ ಅಂದ್ರೆ ಯಾವ ರೀತಿ ಉಪಯೋಗಿಸಬಹುದು ಸರ್? ಇದು ಸರ್ ನೀವು ಅಜೋಲನ ಸಣ್ಣ ರಂಧ್ರಗಳ ಜರಡಿಯಿಂದ ಕಟಾವು ಮಾಡಿದ್ಮೇಲೆ ಸೊ ಸಗಣಿ ವಾಸನೆ ಇರುತ್ತೆ, ನೀವು ಸಗಣಿನ ಹಾಕಿರ್ತೀರಿ ತಾಜಾ ಸಗಣಿನ. ಸೊ ಅದನ್ನ ಶುದ್ಧ ನೀರಿನಲ್ಲಿ 3-4 times ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಮೇವಾಗಿ ಕೊಡಬೇಕು. ತೊಳೆದ ಜಲವನ್ನ ಆಹಾರದ ಅಂದ್ರೆ ನೀವು ಹಿಂಡಿ ಜೊತೆ ಮಿಕ್ಸ್ ಮಾಡಬಹುದು ಅಥವಾ ನೀವು ಏನು ಬೇರೆ ಆಹಾರ ಕೊಡ್ತಿರ್ತೀರೋ ಅದ್ರ ಜೊತೆ ಮಿಕ್ಸ್ ಮಾಡಿ ಕೊಡಬಹುದು. ಪ್ರತಿ ದಿನಕ್ಕೆ 100 grams ಆರಂಭಿಸಿ ಕ್ರಮೇಣ 2 kg ವರೆಗೂ ಒಂದು ಹಸುವಿಗೆ ಅಂದ್ರೆ ಜಾನುವಾರಿಗೆ ಕೊಡಬಹುದು ಹಾಲು ಕೊಡೋ ಅಂತ ಇದಕ್ಕೆ. ಇದರಿಂದ ಶೇಕಡ 20-25% ನಿಮ್ಗೆ ಗುಣಮಟ್ಟನ ಕಾಣ್ತೀರಾ. ಅದಲ್ದೇನೆ 20-25% ವಾಣಿಜ್ಯ ಪದಾರ್ಥಗಳನ್ನ ಉಳಿಸ್ಬೋದು ನೀವು, ಅಂದ್ರೆ ಹಿಂಡಿನ ಬೇರೆ ರೂಪದ ಉಳಿಸ್ಬೋದು ನೀವು ತರದನ್ನ. ಅಂದ್ರೆ ನಾವು ಹಿಂಡಿ ಬೂಸ ಈ ತರ ಕೆಲವು ಜಾಸ್ತಿ ಖರ್ಚು ಮಾಡ್ತಾರೆ ರೈತರು ಹೈನುಗಾರಿಕೆಯಲ್ಲಿ, ಅವಾಗ ಇದು ಇದನ್ನ ಅಜಲ ಉಪಯೋಗಿಸೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ, ಶೇಕಡ 25% ಖರ್ಚನ ನಾವು ಕಡಿಮೆ ಮಾಡ್ಕೋಬಹುದು. ಹಿಂಡಿ ಉಪಯೋಗಿಸ್ತಾ ಇರ್ತಾರಲ್ಲ ಹಾರೆಯ ರೈತರು. ಈ ಅಜೋಲ ಬೆಳಿಲಿಕ್ಕೆ ನಿಮ್ಮ ಈ ಸಂಶೋಧನಾ ಕೇಂದ್ರದಲ್ಲಿ ಏನಾದರೂ ತರಬೇತಿ ಈ ತರ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಾರ ಪ್ರತಿ ವರ್ಷ? ಪ್ರತಿ ವರ್ಷ ಹಮ್ಮಿಕೊಂಡಿರ್ತೇವೆ ಸರ್, ಸೂಕ್ಷ್ಮಜೀವಿ ಶಾಸ್ತ್ರ ವಿಭಾಗದಿಂದ ಹಮ್ಮಿಕೊಂಡಿರ್ತೇವೆ. ಅಣಬೆ ಬೇಸಾಯ ಆಗಿರ್ಬೋದು, ಜೈವಿಕ ಗೊಬ್ಬರದಾಗಿರ್ಬೋದು, ಮತ್ತೆ ಅಜೋಲ ಬೆಳೆಯದ ಯಾವ ರೀತಿ ಪ್ರತಿಯೊಂದನ್ನು ನಾವು ಹಮ್ಮಿಕೊಳ್ತಾ ಇರ್ತಾರೆ ಸರ್. ಅಂದ್ರೆ ರೈತರ ಆಸಕ್ತಿಯಿಂದ ಬರಬೇಕಾಗುತ್ತಾ ಅಥವಾ ನೀವೇನಾದ್ರೂ ವರ್ಷದಲ್ಲಿ ಇಂಥ ಸಮಯದಲ್ಲಿ ನಾವು ತರಬೇತಿ ಕೊಡ್ತೀವಿ ಅಂತ ಹೇಳ್ತೀರಾ? ಇಲ್ಲ, ಇಂಥ ಸಮಯದಲ್ಲಿ ಅಂತ ಅಂದ್ಬಿಟ್ಟು ನಾವು ಪಬ್ಲಿಸಿಟಿ ಕೊಡ್ತೀವಿ ಸರ್. ಸೊ ಆ ಡೇಟ್ ಅಲ್ಲಿ ರೈತರುಗಳು ಪಾಲ್ಗೊಳ್ಬೇಕು. ಇದು ನೀರಾವರಿ ಇದ್ರೆ ಮಾತ್ರ ಬೆಳಿಲಿಕ್ಕೆ ಸಾಧ್ಯನಾ? ಈ ಖುಷ್ಕಿ ಪ್ರದೇಶದಲ್ಲಿ ಬೆಳಿಬಹುದು ಸರ್? ಇದು ಇಲ್ಲ ಸರ್, ಖುಷ್ಕಿ ಪ್ರದೇಶದಲ್ಲೂ ಬೆಳಿಬಹುದು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಖುಷ್ಕಿ ಪ್ರದೇಶದಲ್ಲಿ ಏನಾಗ್ತಿದೆ ಅಂದ್ರೆ ಅಂತರ್ಜಲ ಗುಣಮಟ್ಟ ಕ್ಷೀಣಿಸ್ತಿದೆ. ಸೊ ಹಾಗಾಗಿ ಸ್ವಲ್ಪ ಕುಡಿಯೋದಕ್ಕೂ ನೀರು ಕಷ್ಟ ಆಗ್ತಿದೆ. ಬೋರ್ವೆಲ್ಗಳನ್ನು ಕ್ರಾಪ್ ನಾವು ಯಾವ ರೀತಿ ನಾವು ಕ್ರಾಪ್ನ ಉಳಿಸ್ಕೋಬೇಕು ಅನ್ನೋದನ್ನ ರೈತರುಗಳು ಯೋಚನೆ ಮಾಡ್ತಿರ್ತಾರೆ. ಸೊ ಇದಕ್ಕೆ ಜಾಸ್ತಿ ಏನು ಜಾಗ ಬೇಕಾಗಲ್ಲ ಸರ್. 2 meters ಉದ್ದ, 2 meters ಅಗಲ, 20 centimeters ಆಳ ಅಥವಾ ತೊಟ್ಟಿ ನಿರ್ಮಾಣ ಮಾಡಿಕೊಂಡು ಇದಕ್ಕೆ ಮಣ್ಣಿನಿಂದ ನಾವು ಏನೀಗ 1 inch ಮಣ್ಣನ್ನ ಹಾಕಿರ್ತೀರ ಅದರಿಂದ 8-10 centimeters ನೀರು, ಅಂದ್ರೆ ಒಂದು 10-15 ಕೂಡ ನೀರು ಬೇಕಾಗುತ್ತೆ. ಅದರಲ್ಲೇ ಬೆಳಿಬಹುದು. ಇದಕ್ಕೆ ತುಂಬಾ ಹೆಚ್ಚಾಗಿ ನೀರು ಬೇಕಾಗಲ್ಲ, ಹೆಚ್ಚಾಗಿ ಜಾಗನು ಬೇಕಾಗಲ್ಲ. ನೀವು ಈಗ ನೇಪಿಯರ್ ಆಗಿರ್ಬೋದು ಅಥವಾ COF ಅಂತ ಅಂದ್ಬಿಟ್ಟು ಹಸಿರು ಮೇವು ಬಂದಿದೆ, ಅದನ್ನ ನೀವೆಲ್ಲ ನಿಮ್ಗೆ 1/2 acre ನೀವು ಹಾಕೊಂಡು ನೀವು ಕಟಾವು ಮಾಡ್ಕೊಂಡ್ ಬರ್ತಾ ಇರ್ತೀರಾ. ಇದಕ್ಕೆ ಅಷ್ಟು ಜಾಗ ಬೇಕಿಲ್ಲ. ಮನೆ ಹಿಂದೆಗಡೆ ಹಿತ್ತಲಲ್ಲೂ ಕೂಡ ತೊಟ್ಟಿ ನಿರ್ಮಾಣ ಮಾಡ್ಕೊಂಡು ಬೆಳ್ಕೋಬಹುದು ಇದನ್ನ. ನೀವು ಹೊಲದಲ್ಲೇನೆ ಬೆಳಿಬೇಕು ಅಂತ ಏನಿಲ್ಲ. ಅಂದ್ರೆ ಹೆಚ್ಚು ಜಾಗ ಬೇಕಾಗಲ್ಲ, ನಾವು ಸ್ವಲ್ಪ ಜಾಗದಲ್ಲೇ ಬೆಳಿಬಹುದು, ಬೆಳ್ಕೋಬಹುದು ಸರ್. ರೈತರ ಆಸಕ್ತಿ ಯಾವ ರೀತಿ ಇದೆ ಸರ್ ನೀವು ಗಮನಿಸಿದಂಗೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕುಗಳಲ್ಲಿ? ಸರ್, ನಮ್ಮ ಖುಷ್ಕಿಯಲ್ಲಿ ಕೆಲವು ರೈತರುಗಳು ಇದನ್ನ ಉಪಯೋಗ ಮಾಡ್ತಿದ್ದಾರೆ ಸರ್, ಡೈರಿಯಲ್ಲಿ ಮತ್ತೆ ಭತ್ತದಲ್ಲಿ ಎಕ್ಸ್ಪೆಷಲಿ ಯಾರು ಸಾವಯವ ಮಾಡ್ತಿದ್ದಾರೆ. ಕೆಲವು ಚಳಿಕೆ ನಾನು ನೋಡಿದಂಗೆ ಚಳಿಕೆರೆ ಮೊಳಕಲ್ಮುರು ಸ್ವಲ್ಪ ಕೆಲವರೆಲ್ಲ ಭತ್ತ ಬೆಳೀತಿದ್ದಾರೆ. ಸೊ ಅಲ್ಲಿ ಸ್ವಲ್ಪ ಈ ಅಜಲನ ನೋಡಿದೆ ಸರ್, ಅಲ್ಲಿ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತಿದ್ದಾರೆ, ಇದನ್ನ ಉಪಯೋಗ ತಗೊಳ್ತಾ ಇದಾರೆ ಅಜಲದ. ಈ ಹೈನುಗಾರಿಕೆ, ಕುರಿ ಕೋಳಿ ಮೇಕೆ ಸಾಕಾಣಿಕೆ, ಮೀನು ಸಾಕಾಣಿಕೆ ಎಲ್ಲ ಹೇಳಿದ್ರೆ ಈ ಭತ್ತದಲ್ಲಿ ಬೆಳೆಯೋದ್ರಿಂದ ರೈತರಿಗೆ ಏನ್ ಅನುಕೂಲ ಸರ್? ಭತ್ತದಲ್ಲಿ ಬೆಳೆಯೋದ್ರಿಂದ ಅಂತಂದ್ರೆ ನಿಮ್ಗೆ ಯೂರಿಯಾನ ಕೊಡ್ತೀರಾ ನೀವು ಭತ್ತಕ್ಕೆ. ಸೊ ಅದ್ರ ಬದಲಾಗಿ ನೀವು ಅಜಲನ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಒಂದು ಕಳೆ ನಿಯಂತ್ರಣ ಮಾಡಬಹುದು, ಎರಡನೇದಾಗಿ ವಾತಾವರಣದಲ್ಲಿರುವಂತಹ ಸಾರಜನಕನ ಸ್ಥಿರೀಕರಣ ಮಾಡಿ ಭತ್ತಕ್ಕೆ ಒದಗಿಸುತ್ತೆ. ಸೊ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಭತ್ತದ ಬೆಳವಣಿಗೆ ಮತ್ತೆ ಇಳುವರಿ ಹೆಚ್ಚಾಗುತ್ತೆ, ದುಪ್ಪಟ್ಟಾಗುತ್ತೆ ಅಲ್ಲಿ. ಸೊ ಮತ್ತೆ ನಿಮಗೆ ಮಣ್ಣಿನಲ್ಲಿ ಅದರ ರೆಸಿಡಿಯಲ್ ಅಂದರೆ ಬಯೋಮಾಸ್ ಏನು ಉಳ್ಕೊಳತ್ತೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಈಗ ಭತ್ತದಲ್ಲೇನು ಇದನ್ನ ಬೆಳೆಸಲಿಕ್ಕೆ ರೈತರು ಆಸಕ್ತಿ ತೋರಿಸ್ತಾ ಇದ್ದಾರೆ? ಹಾಂ, ತೋರಿಸ್ತಾ ಇದ್ದಾರೆ ಸರ್, ಭತ್ತದಲ್ಲೂ ಕೂಡ ನಮ್ಮ ಡ್ರೈಲ್ಯಾಂಡಲ್ಲೇ ಕೂಡ ಭತ್ತದಲ್ಲಿ ತೋರಿಸ್ತಿದ್ದಾರೆ ರೈತರು. ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಜೋಲದ ಬಗ್ಗೆ? ಸೊ ನಮ್ಮ ರೈತ ಬಾಂಧವರು ಏನಂತಂದ್ರೆ, ನಮ್ಮ ಖುಷ್ಕಿ ಅಂದ್ರೆ ಡ್ರೈಲ್ಯಾಂಡ್ ಅಲ್ಲಿರೋ ರೈತರುಗಳು ಈಗ ಮಲೆನಾಡಿಗೆ ಹೋಲಿಸ್ಕೊಂಡ್ರೆ ಅಲ್ಲಿ ತುಂಬಾ ಮಳೆ ಆಗ್ತಿರುತ್ತೆ, ಯಥೇಚ್ಛವಾಗಿ ತೇವಾಂಶ ಇರುತ್ತೆ. ಅಲ್ಲಿ ಅಜೋಲಾ ಅವ್ರಿಗೆ ಗೊತ್ತಿಲ್ಲದೇನೋ ಗೊತ್ತಿರೋದೇನೋ ಬೆಳೀತಾ ಇರುತ್ತೆ. ಸೊ ಇಲ್ಲಿ ನಮ್ಮ ಖುಷ್ಕಿ ಡ್ರೈಲ್ಯಾಂಡ್ ಅಲ್ಲಿ ರೈತರುಗಳು ಏನ್ ಮಾಡ್ಬೇಕಂದ್ರೆ ಆ ಕಲ್ಚರ್ಸ್ ನ ತಂದ್ಬಿಟ್ಟು ಪ್ರಭೇದಗಳನ್ನ ನಮ್ಮ ಭತ್ತದಲ್ಲೇ ಆಗಲಿ ಅಥವಾ ಅವ್ರ ಪ್ರೈವೇಟ್ ಆಗಿ ಡೈರಿಗಳಿಗಾಗ್ಲಿ ಬೆಳೆಸ್ಕೊಂಡಿದ್ದೆ ಆದ್ರೆ ಒಂದು ಒಳ್ಳೆ ಗುಣಮಟ್ಟದ ಹೈನುಗಾರಿಕೆನೂ ಕೂಡ ಮತ್ತೆ ಭತ್ತನೂ ಕೂಡ ಪಡಿಬಹುದು ಅಂತಂದ್ಬಿಟ್ಟು ನಾನು ಹೇಳ್ತೀನಿ ಸರ್. ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ತಾಲೂಕಲ್ಲಿ ಯಾರಾದ್ರೂ ರೈತರು ಬೆಳೀತಾ ಇದಾರ, ನೀವು ಅವ್ರ ತೋಟಗಳಿಗೆ ಏನಾದ್ರು ಭೇಟಿ ಕೊಟ್ಟು ಅದು ಯಾವ ರೀತಿ ಬೆಳೀತಾರ ಅಂತ ನೋಡ್ತಾ ಇದ್ದಾರೆ ಸರ್? ಹಾ ಸರ್, ಚಳ್ಳಕೆರೆಯಲ್ಲಿ ರುದ್ರಮುನಿಯಪ್ಪ ಅಂತಂದ್ಬಿಟ್ಟು ಒಬ್ರು ಮಾಸ್ಟರ್ ಇದಾರೆ. ಸೊ ಅಲ್ಲಿ ಅವರು ಭತ್ತದಲ್ಲೇ ಹಾಕಿದ್ದಾರೆ ಸರ್, ಅಲ್ಲಿ ನೋಡಿದೀನಿ. ನಾವು ಫೀಲ್ಡ್ ವಿಸಿಟ್ ಹೋದಾಗ ಅಲ್ಲಿ ನೋಡಿದ್ದು, ಅವ್ರು ಭತ್ತದಲ್ಲಿ ಅಜಲನ ಬೆಳೆಸ್ಬಿಟ್ಟು ಸಾರ್ವಜನಿಕ ಸ್ಥಿರೀಕರಣ ಮಾಡೋದಕ್ಕೆ ಉಪಯೋಗಿಸ್ತಾ ಇದಾರೆ ಸರ್. ಮತ್ತೆ ಮೊಳಕಾಲ್ಮೂರು ತಾಲೂಕಲ್ಲಿ ವೀರಭದ್ರಪ್ಪ ಅಂತಂದ್ಬಿಟ್ಟು ಬಿಜಿಕೆರೆ ವೀರಭದ್ರಪ್ಪ ಅವರು, ಅವ್ರ ತೋಟದಲ್ಲೂ ಕೂಡ ಚೆನ್ನಾಗಿ ಬೆಳೀತಿದ್ದಾರೆ. ಸರ್, ಈ ಅಜೋಲದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ರೈತ ಬಾಂಧವರು ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ಸರ್, ನಮ್ಮ ದೂರವಾಣಿ ಸಂಖ್ಯೆ ಇದೆ, ಅಥವಾ ನಮ್ಗೆ ಇಲ್ಲಿ ನೀವು ಸ್ಥಳೀಯವಾಗಿ ಇದ್ರೆ ನಾವು ಇಲ್ಲಿ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬೊಬ್ಬರ್ ಫಾರ್ಮಿಗೆ ಆದ್ರೂ ಭೇಟಿ ಕೊಡಬಹುದು. ಅಥವಾ ನನ್ನ ದೂರವಾಣಿ ಸಂಖ್ಯೆ ಇದೆ, 81 97 5 3612. ಈ ದೂರವಾಣಿಗಾದ್ರೂ ಕರೆ ಮಾಡಬಹುದು ಸರ್. ಇದು ಡಾಕ್ಟರ್ ಎಸ್ ಉಮೇಶ್ ಅವರ ಮೊಬೈಲ್ ಸಂಖ್ಯೆ 81 97 5 3612. ಅಜೋಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ರೈತ ಬಾಂಧವರು ಈ ನಂಬರ್ಗೆ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಬಹಳ ಸಂತೋಷ ಸರ್, ಅಜೋಲ ಬೇಸಾಯ ಕ್ರಮಗಳು ಮತ್ತು ಅದರಿಂದ ಏನೇನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇದರ ಉಪಯೋಗ ಪಡ್ಕೊಂಡು ನಮ್ಮ ರೈತರು ಹೆಚ್ಚು ಅಜೋಲ ಬೆಳೆದು ಇನ್ನೂ ಹೆಚ್ಚಿನ ಯಶಸ್ಸು ಕಾಣಲಿ ಅಂತ ಹಾರೈಸನಂತೆ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್, ಧನ್ಯವಾದಗಳು. ಅಜೋಲಾ ಬೇಸಾಯ ಕ್ರಮಗಳು ಹಾಗೂ ಮಹತ್ವ, ಈ ಕುರಿತು ಇದುವರೆಗೂ ಹಿರಿಯೂರು ತಾಲೂಕು ಬೊಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕ ಡಾಕ್ಟರ್ ಎಸ್ ಉಮೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಲ್ಲವ ನೀ ಏನ್ ಮಾಡ್ಲಿಕ್ಕಿದೆ ಅಂತೀನಿ? ಬಾಂಡಿ ತೊಳೆದ ನೀರು, ಬಟ್ಟಿ ಒಗೆದ ನೀರೆಲ್ಲ ಜನ ಓಡಾಡೋ ರೋಡ್ನಾಗ ಬಿಟ್ಟಿಯಲ್ಲ. ಬಿಡಪ್ಪ, ಬಿಸಿಲಿಗೆ ಒಳಗೆ ಹೋಗ್ತದೆ, ನೀ ಯಾಕೆ ಚಂತಿ ಮಾಡ್ತಿ ಬಿಡು. ಹಿಂಗ್ಯಾಕಂತಿ? ಆ ಬಚ್ಚಲ್ ನೀರು ಹಿಂಗ್ ಗುಂಡಾಗ ಬಿಟ್ರ ನಿನ್ ಮನಿ ಮುಂದ ಸ್ವಚ್ಛ ಇರ್ತದ. ಅದಕ್ಕೆಲ್ಲ ರೊಕ್ಕ ಬಹಳ ಬೇಕಲ್ಲ. ಇದಕ್ಕ ಪಂಚಾಯತಿ ಒಳಗ ರೊಕ್ಕದ ನೆರವು ಸಿಗ್ತದ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಚಿತ್ರದುರ್ಗ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನೇಗಿಲ ಜಗಲಿ. ಇಂದಿನ ಕಾರ್ಯಕ್ರಮದಲ್ಲಿ ನೀರಿನ ಸಮರ್ಥ ಬಳಕೆಯಲ್ಲಿ ತುಂತುರು ನೀರಾವರಿಯ ಪ್ರಾಮುಖ್ಯತೆ ಕುರಿತು ಮಾತುಕತೆ. ಈ ಗಿರ್ಜಕ್ಕ ಲಕ್ಷ್ಮಕ್ಕ ಎಲ್ಲಿ ಹೋದ್ರೋ ಏನು, ಬರ್ತೀವಿ ಅಂದಿದ್ರು, ಇನ್ನೂ ಬರ್ಲೇ ಅಲ್ಲ ನೋಡು. ಈ ಗಿರ್ಜಕ್ಕ ಅಲ್ಲಿ ನೋಡಲ್ಲಿ, ರಾಮಣ್ಣ ಆಗ್ಲೇ ಬಂದು ಕಾಯ್ತಿದ್ದಾನೆ. ಓ ಲಕ್ಷ್ಮಕ್ಕ, ನಾವೇ ಲೇಟ್ ಅನ್ನೋ ಅನ್ಸುತ್ತೆ, ನೋಡಿ ಹೋಗಣ. ರಮಣ ಏನ್ ಆಗ್ಲೇ ಬಂದ್ಬಿಟ್ಟಿದ್ಯಾ? ಹ್ಞೂ ಕಣಕ್ಕ, ನೀವೇ ಲೇಟ್ ನೋಡು. ಓ ನಿಂಗೇನಪ್ಪ ರಮಣ್ಣ, ಮನೆ ಮಾಡರಿದಾರೆ ಉಂಡ್ ಬಂದ್ಬಿಡ್ತೀಯ, ನಮ್ಗೆ ಹಂಗ ಅಕತ್ತೇನು? ಕೆಲ್ಸ ಎಲ್ಲ ಮಾಡಿ ಬರಕ್ ಲೇಟ್ ಅಕತ್ತಪ್ಪ. ಆತ್ ಆತ್ ಬರ್ರಿ, ಈ ಹೊಲ್ದಾಗ ಇಷ್ಟು ಲಿಂಕರ್ ಹಾಕಿದೀನಲ್ಲ, ಈ ಶುರು ಮಾಡ್ಬೇಕಲ್ಲ, ನೀವಿಲ್ದೆ ನಾನು ಯಾವ ಕೆಲಸ ಮಾಡೀನೇನು? ಚಲೋ ಆತ್ ನೋಡ್ರಿ ರಮಣ್ಣ, ನಾವು ಈ ಸ್ಪ್ರಿಂಕ್ಲರ್ ಪೈಪ್ನಾಗ ನೀನ್ ಅದಂಗೆ ಹೊಲಕ್ ನೀರ್ ಬಿಡ್ತಿ ಅಂತಂದು ನೋಡ್ದಂಗ ಕತ್ ನೋಡು, ಅದಕ್ಕೆ ಅಂತಾನೆ ಲಕ್ಷ್ಮಕ್ಕ ನಾನು ಬಂದ್ವಿ. ರಮಣ ಹೆಂಗ್ ಮಾಡ್ಕಂಡಿ ಇದನ್ನ? ಬೋರ್ ನೀರಿಗೆ ಹಾಕಂಡೇನ್ ಪೈಪ್ನ? ಇಲ್ಲ ಲಕ್ಷ್ಮಕ್ಕ, ನೋಡಿಲ್ಲಿ ಈ ಕೃಷಿ ಹೊಂಡ ಐತಲ್ಲ, ಈ ಸಾರಿ ಮಳಿ ಭಾರಿ ಚೆನ್ನಾಗತ್ತಲ್ಲ, ಕೃಷಿ ಹೊಂಡ ಬರಬ್ಬರಿ ತುಂಬಿಕೊಂಡ್ಬಿಟ್ಟೈತಿ. ಇದ್ರಾಗ ಈ ಡೀಸೆಲ್ ಪಂಪ್ ಸೆಟ್ ಇಟ್ಟಿವಲ್ಲ, ಇದರಿಂದಲೇ ನೀರು ಪಂಪ್ ಮಾಡೋದು. ಓ ಹೌದೇನಣ್ಣ, ಹಂಗಾದ್ರೆ ಈ ಕೃಷಿ ಹೊಂಡ ಮಾಡಿಸ್ಕೊಂಡಿರೋದು ಬಹಳ ಉಪಯೋಗ ಆಯ್ತು ಅಂತ ಅನ್ನು. ಹೌದ್ ಗಿರ್ಜಕ್ಕ, ಈ ಸಾರಿ ಈ ಬೆಳೆಗೂ ಉಪಯೋಗಿಸ್ಕೋಬಹುದು, ಹಂಗೆ ಹಿಂಗಾರು ಬೇಸಿಗೆಲು ಔಷಧತೆ ಬಿದ್ರೂ ಉಪಯೋಗಿಸ್ಕೋಬಹುದು ನೋಡು. ಹೌದ ರಮಣ್ಣ, ಚಲೋ ಆತ್ ನೋಡಪ್ಪ ನೀನು ಈ ಸ್ಪ್ರಿಂಕ್ಲರ್ ಪೈಪ್ ತಂದಿದ್ದು. ಎಲ್ಲಿ ಚಾಲು ಮಾಡಿ ನೋಡೋಣ. ಇಗೋ ಈ ಚಲೋ ಮಾಡ್ತೀನಿ ನೋಡವ್ವ, ಈಗ ಹೆಂಗ್ ಮಳೆ ಬರ್ತದ ನೋಡ ನಮ್ಮ ಹೊಲ್ದಾಗ. ಗಿರ್ಜಕ್ಕ ನೋಡಲ್ ರಾಮಣ್ಣ ಹೊಲ್ದಾಗ ಎಷ್ಟ್ ಮಳೆ ಬರ್ತೈತೆ. ಹೋ ಏನ್ ರಾಮಣ್ಣ, ಸ್ಪ್ರಿಂಕ್ಲರ್ ಆನ್ ಮಾಡಿದೇನು? ನಮಸ್ಕಾರ, ಬನ್ನಿ ಸರ್. ಈ ತಗೋರಿ ಅವ್ರೇ ಈಚಾಗಿದ್ದಲ್ಲ ಅದಕ್ಕೆ ಬಿಡೋಣ ಅಂತ ನಿನ್ನೆ ಪೈಪ್ ಫಿಕ್ಸ್ ಮಾಡಿದ್ದೆ. ಕಾರ್ತಿಕ ಶನಿವಾರ ಐತಲ್ಲ, ಹಂಗಾಗಿ ಇವತ್ತೇ ಶುರು ಮಾಡೋಣ ಅಂತ ಇಟ್ಕಂಡೆ. ಒಳ್ಳೇದಾಯ್ತು ರಮಣ. ಏನ್ ಗಿರಿಜಕ್ಕ ಲಕ್ಷ್ಮಕ್ಕ ಚೆನ್ನಾಗಿದ್ದೀರಾ? ನಮಸ್ಕಾರ ಸಾಹೇಬ್ರೆ, ಚೆನ್ನಾಗಿದ್ದೀವಿ. ರಮಣ, ಈ ಸ್ಪ್ರಿಂಕ್ಲರ್ ಈಗ ತೊಗರಿ ಮತ್ತೆ ಅವರಿಗೆ ಚೆನ್ನಾಗೈತಲ್ವಾ? ಬೆಳೆ ಏನಾದ್ರೂ ಬಾಡಿಸ್ತೆ ಅಂದ್ರೆ ತಕ್ಷಣ ನೀನ್ ನೀರ್ ಕೊಡ್ಬೋದು. ಹೌದ್ ಸರ್, ನಿಮ್ಮಿಂದ ಈ ತುಂಬಾ ಉಪಕಾರ ಆಯ್ತು ನೋಡ್ರಿ. ಅಯ್ಯೋ ನನ್ನ ಉಪಕಾರ ಏನ್ ಬಂತಿಲ್ಲಿ, ನಮ್ಮ ಇಲಾಖೆಯಲ್ಲಿ ಯೋಜನೆ ಇದೆ, ಅದ್ರಲ್ಲಿ ಕೊಟ್ಟಿದೀವ ಅಷ್ಟೇ. ಹೌದಾ ಸಾಹೇಬ್ರೆ, ಏನು ಯೋಜನೆ ಇದೆ ಸಾಹೇಬ್ರೆ ಇಲಾಖೆಯಲ್ಲಿ? ಎಲ್ರಿಗೂ ಕೊಡ್ತೀರಾ ಈ ಪೈಪ್ನ? ಗಿರ್ಜಕ್ಕ, ನಮ್ಮ ಇಲಾಖೆಯಿಂದ ಸೂಕ್ಷ್ಮ ನೀರಾವರಿ ಯೋಜನೆ ಅಡಿಯಲ್ಲಿ ರೈತರಿಗೆ ಸಹಾಯಧನದಲ್ಲಿ ಈ ಸ್ಪ್ರಿಂಕ್ಲರ್ ಸೆಟ್ನ ಕೊಡ್ತಿದೀವಿ, ಅದ್ರಲ್ಲೇ ರಾಮಣ್ಣ ತಗೊಂಡಿರೋದು. ರಮಣ ಬಾರಿ ಇದೀ ಬಿಡಪ್ಪ, ನೀನು ಹೆಂಗೋಗ್ ತಗೊಂಬಂದೆ, ನಮ್ಗೆಲ್ಲ ಹೇಳೇ ಇಲ್ಲ. ಹ್ಞೂ ಕಣಕ, ಹಂಗ ಈಗ ಒಂದ್ಸಲಿ ಸಾಹೇಬ್ರ ಹತ್ರ ಮಾತಾಡ್ತಿದ್ದಾಗ ಹೇಳಿದ್ರು, ಈ ನನ್ಗೂ ಕೊಡು ಸಾಹೇಬ್ರೆ ಅಂದೆ, ಅದಕ್ಕೆ ಕೊಡ್ಸಿದಾರ ನೋಡು. ಸಾಹೇಬ್ರೆ ಹಂಗಾರೆ ಎಲ್ರಿಗೂ ಸಿಗುತ್ತಾ ಸಾಹೇಬ್ರೆ ಈ ಸ್ಪ್ರಿಂಕ್ಲರ್ ಪೈಪ್ಗಳು? ಹೌದು ಗಿರ್ಜಕ್ಕ, ಜಮೀನಿರೋ ರೈತರು ಯಾರ್ ಬೇಕಾದ್ರೂ ತಗೋಬಹುದು. ಸಾಹೇಬ್ರೆ ನಮಗೂ ಎಲ್ಲ ಜಮೀನ್ ಐತಲ್ಲ, ಹಂಗಾರೆ ನಮಗೂ ಸಿಗುತ್ತಾ ಪೈಪು? ಹ್ಞೂ ಲಕ್ಷ್ಮಕ್ಕ, ನೀವು ತಗೋಬಹುದು, ನಿಮ್ದು FID ಆಗಿರ್ಬೇಕಲ್ವಾ? ನಾನೇ ಮಾಡ್ಕೊಟ್ಟಿದ್ದೆ ಅನ್ಸುತ್ತೆ. ಎಷ್ಟೆಕರೆ ಜಮೀನ್ ಐತೆ ಹೇಳಿ ನಿಮ್ದು? ಹೌದು ಸಾಹೇಬ್ರೆ, ಅವಾಗ್ಲೇ FID ಮಾಡ್ಕೊಟ್ಟಿದ್ರಿ ನೀವು, ನಮ್ದೊಂದ್ 4 ಎಕರೆ 10 ಗುಂಟೆ ಆಗತ್ರಿ. ಹಂಗಾದ್ರೆ ಬರುತ್ತೆ, ಇದರಲ್ಲಿ 12.5 ಎಕರೆವರೆಗೂ ಕೂಡ ನೀವು ಸ್ಪ್ರಿಂಕ್ಲರ್ನ ತಗೋಬಹುದು. ಹೌದು ಸಾಹೇಬ್ರೆ, ಈ ಪೈಪ್ನ ನಾವು ತಗೋಬೇಕು ಅಂದ್ರೆ ಏನೇನ್ ದಾಖಲೆ ಕೊಡ್ಬೇಕು ಸಾಹೇಬ್ರೆ ನಿಮ್ಗೆ? ನೋಡಿ, ಈ ಸ್ಪ್ರಿಂಕ್ಲರ್ ಸೆಟ್ನ ತಗೋಬೇಕು ಅಂದ್ರೆ ರೈತರ ವಿವರ ಕೊಡಬೇಕು, ಅವರ ಮೊಬೈಲ್ ಸಂಖ್ಯೆ, ಪಹಣಿ, ಚೆಕ್ ಬಂದಿ, ನೀರಿನ ಲಭ್ಯತೆಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡು, ಬ್ಯಾಂಕ್ ಪುಸ್ತಕ, ಇವನ್ನೆಲ್ಲವನ್ನು ಕೂಡ ನೀವು ಕೊಡ್ಬೇಕಾಗುತ್ತೆ. ಇಷ್ಟು ಕೊಟ್ರ ಸಾಕು ನೋಡಿ ಗಿರ್ಜಕ್ಕ. ಹೌದಾ ಸಾಹೇಬ್ರೆ, ಮತ್ತೆ ಇದಕ್ಕೆ ದುಡ್ಡು ಎಷ್ಟು ಕೊಡ್ಬೇಕಾಗುತ್ತೆ ಸಾಹೇಬ್ರೆ? ನೋಡಿ, ನೀರಾವರಿ ಸೆಟ್ಗೆ ಸರ್ಕಾರದಿಂದ ಸಹಾಯಧನ ಇದೆ, ಸಹಾಯಧನನ ಬಿಟ್ಟು ಉಳಿದದನ್ನ ನೀವು ಕಟ್ಟಿದ್ರೆ ಸಾಕು. ಹೌದಾ ಸಾಹೇಬ್ರೆ, ಸಹಾಯಧನನು ಸಿಗ್ತದ ನಮಗೆ? ಹೌದು ಗಿರ್ಜಕ್ಕ, ನೋಡಿ ನೀರು ಬಹಳ ಮುಖ್ಯ. ನಾವು ಬೆಳೆಗಳಿಗೆ ಕೊಡೋ ನೀರು ಪೋಲಾಗದೆ ಪೂರ್ತಿ ನೀರು ಬೆಳೆಗೆ ಸಿಗ್ಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರದವರು ಸೂಕ್ಷ್ಮ ನೀರಾವರಿ ಉಪಕರಣಗಳಿಗೆ ಈ ಸಬ್ಸಿಡಿ ಕೊಡ್ತಿದ್ದಾರೆ. ಜಮೀನು ನಿಮ್ಮ ಹೆಸರಲ್ಲೇ ಇರಬೇಕು. ಮಹಿಳೆಯರಿಗೆ ಅಂತಾನೆ 33% ಮೀಸಲಿಟ್ಟಿದ್ದಾರೆ. ಸೊ ಮಹಿಳೆಯರ ಹೆಸರಲ್ಲಿ ಜಮೀನು ಇರ್ಬೇಕಷ್ಟೇ. ಓ ಹೌದಾ ಸರ್, ಜಮೀನು ನಮ್ಮ ಹೆಸರಲ್ಲೇ ಐತೆ, ಗಿರ್ಜಕ್ಕರ ಹೆಸರಲ್ಲೇ ಐತೆ, ಹಾಗಾದ್ರೆ ನಾವು ಪೈಪ್ ತಗೋಬಹುದಲ್ವಾ? ಹ್ಞೂ ಲಕ್ಷ್ಮಕ್ಕ, ನೀವಿಬ್ರು ಕೂಡ ತಗಬಹುದು. ಅಲ್ಲ ಸಾಹೇಬ್ರೆ, ಈ ಸ್ಪ್ರಿಂಕ್ಲರ್ ಅವೆಲ್ಲ ಯಾಕೆ ಅಂತ, ಕಾಲುವೆ ಮಾಡಿ ನೀರ್ ಬಿಟ್ರೆ ಆಗಲ್ವೇನು, ನೀರ್ ಹರ್ಕೊಂಡು ಹೋಗಿ ಬೆಳೆ ಸಿಗ್ತೈತಪ್ಪ. ಯಾಕೆ ಲಕ್ಷ್ಮಕ್ಕ, ನಾ ತಗೊಂಡಂತೆ ಏನ ಹೊಟ್ಟೆ ಊರಿ ಏನ? ಏ ನೀ ಸುಮ್ನಿರು ರಮಣ, ನಂಗೆ ಯಾಕೆ ಹೊಟ್ಟೆ ಊರಿ? ಲಕ್ಷ್ಮಕ್ಕ ನೀವ್ ಹೇಳೋದು ಸರಿ ಇದೆ, ಕಾಲುವೆ ಮಾಡಿ ಹರಿಸಿದ್ರು ನೀರ್ ಹೋಗುತ್ತೆ, ಮೊದ್ಲಿಂದ ನಾವು ಹಾಗೆ ಅಲ್ವಾ ಮಾಡ್ತಿರೋದು? ಹೌದು ಸಾಹೇಬ್ರೆ, ನಾವು ಬೋರ್ವೆಲ್ ಹಾಕ್ಸ್ದಾಗಿಂದಾನು ಕಾಲುವೆ ಮಾಡ್ತೀವಿ, ನೀರ್ ಹಾಯಿಸ್ತೀವಿ. ಹೌದು ಹಂಗೆ ಮಾಡ್ತಿರೋದು, ಆದ್ರೆ ನೀರು ಹರಿಯುವಾಗ ನೀವು ನೋಡಿದ್ದೀರಾ, ಕಾಲುವೆ ಪೂರ್ತಿ ತೇವ ಆಗಿರುತ್ತೆ. ಹೌದು ಸಾಹೇಬ್ರೆ, ಆಗ್ಲೇಬೇಕಲ್ಲ, ಮತ್ತೆ ನೀರ್ ಹರಿಯುತ್ತೆ ತೇವ ಆಗುತ್ತೆ. ಅದನ್ನೇ ನಾನು ಹೇಳ್ತಿರೋದು, ಕಾಲುವೆಯಲ್ಲಿ ನೀರ್ ಆಯೋವಾಗ ಕಾಲುವೆ ಉದ್ದಕ್ಕೂ ಮಣ್ಣು ನೀರ್ನ ಹೀರ್ಕೊಳ್ಳುತ್ತೆ, ಮತ್ತೆ ಗಾಳಿಗೆ ಬಿಸಿಲಿಗೆ ನೀರು ಆವಿಯಾಗಿ ಹೋಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ಉಳಿದ ನೀರು ಬೆಳೆಗೆ ಹೋಗುತ್ತೆ. ಓ ಹೌದಲ್ಲ ಸಾಹೇಬ್ರೆ. ಮತ್ತೆ ಇಷ್ಟೇ ಅಲ್ಲ, ನಾವು ಈ ಬೆಳೆಗೇನಾದ್ರೂ ಈ ಕಾಲುವೆ ಮೂಲಕ ನೀರ್ ಬಿಡ್ತೀವಿ ಅಂತಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ನೀರ್ ಹೋಗೋಕ್ಕೂ ಬಹಳ ಹೊತ್ತಾಕತ್ ಸಾಹೇಬ್ರೆ. ಸರಿಯಾಗಿ ಹೇಳಿದ್ರಿ ಗಿರಿಜಕ್ಕ. ಜಮೀನಲ್ಲಿ ಕೊನೆವರೆಗೂ ನೀರು ಹೋಗ್ಬೇಕು ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಅಕಸ್ಮಾತ್ ಕರೆಂಟ್ ಹೋಯ್ತು ಅಂದ್ರೆ ನೀರಾವರಿ ಅಲ್ಲಿಗೆ ನಿಲ್ಲಿಸಬೇಕಾಗುತ್ತೆ. ಮತ್ತೆ ಕರೆಂಟ್ ಬಂದಾಗ ಅದೇ ಕಾಲುವೆಯಲ್ಲಿ ಮತ್ತೆ ನೀರು ಹಾಯಿಸಬೇಕಾಗುತ್ತೆ. ಹೌದು ಸರ್, ಈ ಟೈಮ್ ವೇಸ್ಟ್ ನೀರು ವೇಸ್ಟ್ ನೋಡ್ರಿ. ಹೌದು ಸಾಹೇಬ್ರೆ, ಸರಿಯಾಗಿ ಹೇಳಿದ್ರಿ. ನಮ್ ಬೋರ್ವೆಲ್ನಾಗೆ ಬೇಸಿಗೆ ಕಾಲಕ್ಕೆಲ್ಲ ನೀರ್ ಕಡಿಮೆ ಆಗುತ್ತೆ. ಇರೋ ಅಷ್ಟ್ ನೀರಲ್ಲೇ ಬೆಳೆ ಬೆಳಿಬೇಕು ಅಂದ್ರೆ ನೀವ್ ಅದೇನೋ ಅಂತಿರಲ್ಲ ಸ್ಪ್ರಿಂಕ್ಲರ್ ಅಂತ, ಅದು ಬಹಳ ಚಲೋ ಆಗುತ್ತೆ ನೋಡ್ರಿ. ಹೌದು, ಅದೇನೋ ನೀರ್ ಉಳಿತಾಯ ಆಗುತ್ತೆ ಅಂತ ಅಂದ್ರಲ್ಲ ಸರ್, ಅಂದಾಜು ಎಷ್ಟ್ ನೀರ್ ಉಳಿಬಹುದು ಸಾಹೇಬ್ರೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಗಿರಿಜಕ್ಕ. ಈಗ ನೋಡಿ, ಸ್ಪ್ರಿಂಕ್ಲರ್ ಸಿಸ್ಟಮ್ ನಲ್ಲಿ ನೀರಿನ ಮೂಲದಿಂದ ಜೆಟ್ ವರೆಗೂ ಪೂರ್ತಿ ನೀರು ಪೈಪ್ ನಲ್ಲೇ ಬರುತ್ತೆ. ಹೌದ್ ಸಾಹೇಬ್ರೆ, ಎಲ್ಲೂ ನೀರು ಹೊರಗೆ ಕಾಣದಲ್ಲ ನೋಡ್ರಿ, ಇಲ್ಲಿ ಕೊನೆಗೆ ಜೆಟ್ಗೆ ಬಂದ ಮೇಲೆ ನೀರ್ ಕಾಣೋದು. ಹೌದು ರಮಣ್ಣ, ಕಾಲುವೆನಲ್ಲಿ ನೀರ್ ಹಾಯಿಸಿದ್ರೆ ಈಗ ನೋಡಿ, 1000 ಲೀಟರ್ ನೀರ್ ಹಾಯಿಸಿದ್ರೆ ಕೇವಲ 400-500 ಲೀಟರ್ ನೀರ್ ಮಾತ್ರ ಬೆಳೆಗಳಿಗೆ ಸಿಗುತ್ತೆ. ಅಷ್ಟೇನಾ ಸಾಹೇಬ್ರೆ, ಈ ಎಷ್ಟೊಂದ್ ನೀರ್ ವೇಸ್ಟ್ ಅಲ್ರ? ಅದಕ್ಕೆ ರಮಣ್ಣ, ಈ ಸ್ಪ್ರಿಂಕ್ಲರ್ ಮತ್ತೆ ಹನಿ ನೀರಾವರಿ ಬಳಸಿದ್ರೆ 1000 ಲೀಟರ್ ನೀರಿಗೆ 700-900 ಲೀಟರ್ ನೀರು ಪೂರ್ತಿ ಬೆಳೆಗೆ ಸಿಗುತ್ತೆ. ಹಂಗಾಗಿ ಕಡಿಮೆ ನೀರಿನಲ್ಲಿ ನಾವು ಹೆಚ್ಚಿನ ಬೆಳೆಗೆ ನೀರನ್ನ ಕೊಡಬಹುದು. ಇದರಿಂದ ಸಮಯ ಉಳಿತಾಯ ಆಗುತ್ತೆ, ನೀರಿನ ಉಳಿತಾಯ ಆಗುತ್ತೆ, ಮತ್ತೆ ಜಮೀನಿನಲ್ಲಿ ಬೆಳೆಗಳಿಗೆ ಸಮನಾಗಿ ನೀರು ಸಿಗುತ್ತೆ. ಹೌದು ಸಾಹೇಬ್ರೆ, ಮತ್ತೆ ಈ ಕಾಲುವೆ ಗಿಲ್ವೆ ಎಲ್ಲ ತೆಗೆಯಂಗೆ ಇಲ್ಲ ನೋಡ್ರಿ, ಆ ಜಾಗದಾಗೂ ನಾವು ಬೆಳೆ ಬೆಳ್ಕೋಬಹುದು. ಹೂ ಲಕ್ಷ್ಮಕ್ಕ, ಈಗ ನೀವೇ ನೋಡಿದ್ರಲ್ಲ, ನೀರು ಪೈಪ್ ಒಳಗೆ ಬರೋದ್ರಿಂದ ಮಣ್ಣಿನಲ್ಲಿ ಇಂಗೋ ಸಮಸ್ಯೆ ಇರೋದಿಲ್ಲ, ಗಾಳಿ ಬಿಸಿಲಿಗೆ ಆವಿನೂ ಕೂಡ ಆಗಲ್ಲ, ನೀರು ತುಂತುರಾಗಿ ಬೀಳೋದ್ರಿಂದ ಬೆಳೆಗೆ ಸಮನಾಗಿ ನೀರು ಹಂಚಿಕೆಯಾಗುತ್ತೆ, ಜಮೀನಲ್ಲಿರೋ ಬೆಳೆಗೆ ಒಂದೇ ಸಮಯದಲ್ಲಿ ಸಮನಾಗಿ ನಾವು ನೀರಾವರಿನ ಕೊಡಬಹುದು. ಇಷ್ಟು ದಿನ ಮಳೆ ಇರಲಿಲ್ಲ, ಈಗ ನೋಡಿ ನಿಮ್ಮ ಅವರೆ ತೊಗರಿ ಬೆಳೆಗೆ ನೀರ್ ಸಿಕ್ಕಿ ಮುಂದಿನ ವಾರದಷ್ಟೊತ್ತಿಗೆ ಹೆಂಗೆ ಸುಧಾರಿಸ್ತವೆ ಅಂತ ನೀವೇ ನೋಡ್ಕೋಬಹುದು. ಹೌದು ಸಾಹೇಬ್ರೆ, ಈಗ ಈ ಮೂಡ್ ಗಾಳಿ ಬೇರೆ ಬೀಸ್ತಾ ಐತೆ ಸಾಹೇಬ್ರೆ, ಈ ಬೆಳೆಗಳಿಗೆ ಒಂದು ಎರಡು ನೀರ್ ಕೊಡ್ಲೇಬೇಕು. ಏ ರಮಣ, ಇಲ್ಲಿ ನೋಡು ಹಸಿರು ಹುಳ ಐತೆ, ಔಷಧಿ ಹೊಡೆದಿಲ್ಲ ಏನು? ನಾನು ಈಗ ಬೆಳಗ್ಗೆ ನೋಡ್ ನೋಡ್ರಿ ಲಕ್ಷ್ಮಕ್ಕ, ಸಾಹೇಬ್ರೆ ನೋಡ್ರಿ ಈ ಹುಳನ. ಓ ಈ ಹುಳನ ರಮಣ, ಇದು ಕಾಯಿ ಕೊರಕ. ಹೌದು ಸಾಹೇಬ್ರೆ, ನೀವು ಹೋಲ್ಸಲ ನಮ್ ಹೊಲಕ್ ಬಂದಿದ್ರಲ್ಲ ಅವಾಗ ಹೇಳಿದ್ರೆ, ಈಗ ಒಂದೇ ಸರಿಗೆ ಔಷಧಿ ಹೊಡೆಯಕ್ಕೆಲ್ಲ ಹೋಗ್ಬೇಡ್ರಿ, ಮೊದ್ಲು ಮೊಟ್ಟೆ ಇದ್ದಾಗೇನೆ ಎಲ್ಲಿ ಕಣ್ಣಿ ಕಾಣಿಸುತ್ತಲ್ಲ ಅವೆಲ್ಲ ಏನೋ ಎಲೆ ಕಿತ್ತು ಹಾಕ್ರಿ, ಹೊಲ್ದಾಗೆ ಅಲ್ಲಲ್ಲಿ ಗೂಟ ನೆಡ್ರಿ, ಆಮೇಲೆ ಕೈಯಿಂದನೇ ಆದಷ್ಟು ಹುಳ ಏನೆಲ್ಲ ಆರಿಸಿ ತೆಗೀರಿ ಅಂತಂದು ಹೇಳಿದ್ರಿ ಸಾಹೇಬ್ರೆ ನೀವು ಹೋದ್ಸಲ ನಮ್ ಹೊಲಕ್ ಬಂದಾಗ. ಮುಗಿಸಕ್ಕ ಅದನ್ನೆಲ್ಲ ಮಾಡಿ ನೋಡು, ಅದಕ್ಕೆ ನೋಡು ಈ ಸಾರಿ ಅಷ್ಟೊಂದು ಹುಳ ಇಲ್ಲ. ಹೌದು ರಮಣ, ಅಲ್ಲೊಂದಿಲ್ಲೊಂದು ಹುಳ ಇದಾವ ಅಷ್ಟೇ, ಅಕಸ್ಮಾತ್ ಏನಾದ್ರೂ ಜಾಸ್ತಿ ಆದ್ರೆ ಮಾತ್ರ ಔಷಧಿ ಹೊಡೇರಿ. ಅದು ಏನ್ ಔಷಧಿ ಅಂತ ಒಂದ್ ಸ್ವಲ್ಪ ಹೇಳ ಸಾಹೇಬ್ರೆ. ಅದನ್ನ ಹೋದ್ ಸರಿ ಹೇಳಿದ್ನಲ್ಲ ರಮಣ. ಸಾಹೇಬ್ರೆ ನಾವು ರೈತರು ನೆನಪಿಟ್ಕೊಳಕಾಗತ್ತ? ಇನ್ನೊಮ್ಮೆ ಹೇಳ್ರಿ ರಮಣ, ಬರ್ಕಳಪ್ಪ ನಮ್ಗೂ ಬೇಕಾಗ್ತತೆ. ಸರಿ ಬರ್ಕಳಪ್ಪ ರಮಣ. ನೋಡಿ, 1.5 ml ಅಜರ್ ಡೈರೆಕ್ಟಿನ್ ಅಂದ್ರೆ ಬೇವಿನ ಎಣ್ಣೆನ ನೀವು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡ್ಬೇಕಾಗುತ್ತೆ. ಇಲ್ಲ 1/2 gram ಇಮಾಮೆಕ್ಟಿನ್ ಬೆನ್ಸೋಯೇಟ್ ಅಂತ ಬರುತ್ತೆ, ಅದನ್ನ ನೀವು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬಹುದು. ಅಥವಾ ನೀವು 1/2 ml ಕ್ಲೋರಾಂಟ್ರನಿಲಿಪ್ರೋಲ್ ಅಂತಲೂ ಕೂಡ ಬರುತ್ತೆ ಔಷಧಿ, ಅದನ್ನ ನೀವು 1 ಲೀಟರ್ ನೀರಿಗೆ ಬೆರೆಸಿ ಕೂಡ ಸಿಂಪಡಣೆ ಮಾಡಬಹುದು. ಸರಿ ಹೇಳಿ ಸಾಹೇಬ್ರೆ. ಅದನ್ನ ನೋಡಿ, 1.5 ml ಅಜಾಡಿರೆಕ್ಟಿನ್ ಅಂದ್ರೆ ಬೇವಿನ ಎಣ್ಣೆ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಅಥವಾ 1/2 gram ಇಮಾಮೆಕ್ಟಿನ್ ಬೆನ್ಸೋಯೇಟ್ ಅಥವಾ 1/2 ml ಕ್ಲೋರಾಂಟ್ರನಿಲಿಪ್ರೋಲ್ ಇದನ್ನ ನೀವು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬಹುದು. ಆಯ್ತು ಸಾಹೇಬ್ರೆ. ರಮಣ, ಔಷಧಕ್ಕೆ ಅನ್ನ ನೀಟಾಗಿ ತೊಳೆದಿಟ್ಟಿಯೋ ಇಲ್ಲೋ? ಯಾಕೆ ಹೇಳ್ತೀನಂದ್ರೆ, ಅವತ್ತು ಆ ಮ್ಯಾಲಿನ ಮನೆ ಸೋಮಣ್ಣ ಅದನ್ನಲ್ಲ, ಅವನು ಆ ಕಳೆನಾಶಕ ಹೊಡಿಬೇಕು ಅಂತಂದು ನಿಮ್ಮ ಔಷಧಕ್ಕೆ ಅನ್ನ ಇಸ್ಕೊಂಡು ಹೋಗಿದ್ನಲ್ಲ. ಏ ಹಂಗೆ ಬಿಡ್ತೀನಾ ಗಿರಿಜಕ್ಕ, ಕ್ಲೀನ್ ಆಗಿ ತೊಳೆದಿಟ್ಟಿನವ. ರಮಣ, ಈಗ ನೀನು ಸ್ಪ್ರಿಂಕ್ಲರ್ನಾಗೆ ನೀರ್ ಬಿಡ್ತಿದ್ಯಲ್ಲ, ಅದ್ರಾಗೆ ನೀರ್ನಲ್ಲಿ ಕರಗೋ ಗೊಬ್ಬರನು ಕೂಡ ನೀನು ಕೊಡಬಹುದು. ರಮಣ ಹೊಡಿತಲ್ಲಪ್ಪ ಲಾಟ್ರಿ, ಎಲ್ಲ ಕೆಲ್ಸನ ಇದ್ರಾಗ ಹಾಕತ್ತೆ ಅಂದಂಗಾಯ್ತು.

4,819 ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ನೆಲಗಡಲೆ 3,309 ರೂಪಾಯಿಗಳಿಂದ 7,219 ರೂಪಾಯಿಗಳು. ಜೋಳ ಹೈಬ್ರಿಡ್ 1,355 ರೂಪಾಯಿಗಳಿಂದ 1,512 ರೂಪಾಯಿಗಳು. ರಾಗಿ ಹೈಬ್ರಿಡ್ ಕನಿಷ್ಠ ಮತ್ತು ಗರಿಷ್ಠ 1,915 ರೂಪಾಯಿಗಳು. ಸೂರ್ಯಕಾಂತಿ 5,205 ರೂಪಾಯಿಗಳಿಂದ 5,822 ರೂಪಾಯಿಗಳು. ಚನ್ನಗಿರಿ ಮಾರುಕಟ್ಟೆ ಧಾರಣೆಯಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 44,499 ರೂಪಾಯಿಗಳಿಂದ 46,629 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ನೆಲಗಡಲೆ ಅಂದರೆ ಗೆಜ್ಜೆ ಶೇಂಗಾಕ್ಕೆ ಪ್ರತಿ ಕ್ವಿಂಟಲ್ಗೆ 3,089 ರೂಪಾಯಿಗಳಿಂದ ಗರಿಷ್ಠ 7,049 ರೂಪಾಯಿಗಳು. ಹಳದಿ ಮೆಕ್ಕೆಜೋಳಕ್ಕೆ 1,480 ರೂಪಾಯಿಗಳಿಂದ 1,811 ರೂಪಾಯಿಗಳು ಗರಿಷ್ಠವಾಗಿರುತ್ತದೆ. ಇನ್ನು ದಾವಣಗೆರೆ ಮಾರುಕಟ್ಟೆಯನ್ನು ನೋಡೋದಾದರೆ ಅಲಸಂದಿ ಕನಿಷ್ಠ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು, ಸೇಬು 6,000 ರೂಪಾಯಿಗಳಿಂದ 6,400 ರೂಪಾಯಿಗಳು, ಬೂದಕುಂಬಳಕಾಯಿ 800 ರೂಪಾಯಿಗಳಿಂದ 1,200 ರೂಪಾಯಿಗಳು, ಏಲಕ್ಕಿ ಬಾಳೆ 3,500 ರೂಪಾಯಿಯಿಂದ 4,000 ರೂಪಾಯಿಗಳು, ಪಚ್ಚಬಾಳೆ 900 ರೂಪಾಯಿಯಿಂದ 1,000 ರೂಪಾಯಿಗಳು, ಹುರುಳಿಕಾಯಿ 3,000 ರೂಪಾಯಿಗಳಿಂದ 3,600 ರೂಪಾಯಿಗಳು, ಬೀಟ್ರೂಟ್ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು, ಹಾಗಲಕಾಯಿ 1,800 ರೂಪಾಯಿಗಳಿಂದ 2,500 ರೂಪಾಯಿಗಳು, ಸೋರೆಕಾಯಿ 1,600 ರೂಪಾಯಿಗಳಿಂದ 2,000 ರೂಪಾಯಿಗಳು, ಬದನೆಕಾಯಿ 2,200 ರೂಪಾಯಿಗಳಿಂದ 2,600 ರೂಪಾಯಿಗಳು, ಎಲೆಕೋಸು 3,000 ರೂಪಾಯಿಗಳಿಂದ 3,500 ರೂಪಾಯಿ.